ಕನಕ ಎಲ್ಲದಕ್ಕೂ ಕಾರ್ಯಕರ್ತನಾದ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ನೆನೆದು ಗೋಕ ಸತ್ಯವಾದ ಸಾವಿತ್ರಿ ಗುರು ಪರಂಪರೆಯಲ್ಲಿ ಸರ್ವ ಗುರು ಬಂಧುಗಳನ್ನು ನೆನೆಯುತ್ತಾ ನೋಡಮ್ಮ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳ ಗರ್ಭದಿಂದ ಜನಿಸಿ ಬಂದು ಪ್ರಾತಃ ಕಾಲದಲ್ಲಿ ಎದ್ದು ಅವರು ಏನೇನು ಮಾಡಬೇಕು ಅದನ್ನು ನಾನು ಹೇಳುತ್ತೇನಮ್ಮ. ಕೇಳಮ್ಮ, ನಾನೊಂದು ಮಾತೊಂದು ಹೇಳುವೆನ ಕೇಳ ಗೆಳತಿ ನೀನ ಆಲಿಸಿ ಪೇಳುವೆ ನಾನಿನಗೆ ಆಲಿಸಿ ಪೇಳುವೆ ನಾನಿನಗೆ ನಂದ ಮಾತೊಂದು ಹೇಳುವೆನ ಕೇಳ ಗೆಳತಿ ನೀನ ಆಲಿಸಿ ಪೇಳುವೆ ನಾನಿನಗೆ ಆಲಿಸಿ ಪೇಳುವೆ ನಾನಿನಗೆ ಭಾಗೀರಥಿಗೆ ಹೋಗಿ ನಾನು ಭಾಗೀರಥಿಗೆ ಹೋಗಿ ನಾನು ಭಾಗಿಸ್ತಾನ ಮಾತುವೇಣ ಭಾಗಿರತಿಗೆ ಹೋಗಿ ನಾನು ಭಾಗಿರತಿಗೆ ಹೋಗಿ ನಾನು ಭಾಗಿಸ್ತಾನ ಮಾಡುವೇನ ದೇವರ ಪೂಜೆಯ ಹರುಷದಿ ಮಾಡುವೆನ ದೇವರ ಪೂಜೆ ಹರುಷದಿ ಗೈಯುವೆನ ಭಕ್ತಿ ಭಾವದಿ ಪೂಜೆಯ ಗೈಯುವೆನ ಅಮ್ಮ ಗೈಯುವೆನ ಆನಂದ ಮಾತಂದ ಹೇಳುವೆನ ಕೆಳ ಕೆಳತೇನಿ ಆಲೇಜ ಪೇಳುವೆ ನಾನಿನಗೆ ಆಲೇಜ ಪೇಳುವೆ ನಾನಿನಗೆ ಅಮ್ಮ ಸಖಿ, ನಾನು ಪ್ರಾತಃ ಕಾಲದಲ್ಲಿ ಎದ್ದು ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಮಡಿಯ ಬಟ್ಟೆಗಳನ್ನು ತಗೊಂಡು ಆಮೇಲೆ ಸದ್ಗುಣ ಮನಸ್ಸಿಂದ ಭಗವಂತನ ವ್ರತಾಜ್ಞೆಯನ್ನು ಮಾಡ್ತೀನಮ್ಮ. ಅಮ್ಮ, ಮಾತಾ ಪುತ್ರ ಸ್ವರೂಪಗಳಂತ ನನ್ನ ತಂದೆ ತಾಯಿಗಳನ್ನು ಪ್ರತ್ಯಕ್ಷ ಪರಮೇಶ್ವರ ಪಾರ್ವತಿ ಎಂದು ಭಾವಿಸಿ ಅವರು ಹೇಳಿದಂತೆ ನಾನು ಕೇಳುತ್ತೀನಮ್ಮ. ನೋಡಮ್ಮ, ಈಗ ನನ್ನ ತಂದೆಯ ಪಾದ ಪೂಜೆ ವೇಳೆ ನಾನು ಅಪ್ಪ ಅಜ್ಜಿಯವರನ್ನು ಕರೆಯುತ್ತೇನೆ. ನೀನು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಮ್ಮ. ನಾನು ಸಿದ್ಧ ಮಾಡ್ತೀನಿ. ಆಗಲಿಮ್ಮ. ಅಪ್ಪ, ಅಪ್ಪಾಜಿ ಬಂದೇನಮ್ಮ. ಸಾವಿತ್ರಿ ಬಂದೇನಲ್ಲ. ತಮ್ಮ ಪವಿತ್ರವಾದಂತಹ ಪಾದಗಳನ್ನು ಈ ನಿಮ್ಮ ಪುತ್ರಿಗೆ ಅನುಗ್ರಹಿಸಿ ಈ ಪೂಜೆ ಸ್ವೀಕಾರಗಳು ಎಂದು ತಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೀನಿ. ಅಪ್ಪ ಸಾವಿತ್ರಿ, ನಿನ್ನ ಇಚ್ಛಾನುಸಾರವಾಗಿ ಪೂಜೆ ನೆರವೇರಲಮ್ಮ. ತಂದೆ ಪಾದ ಪೂಜೆಯ ತಂದೆ ಪಾದ ಪೂಜೆಯ ಕರ್ಮವೆಲ್ಲ ಬಿಡ್ತಾರಮ್ಮ. ನೋಡಮ್ಮ, ಚಂದನಿಂದ ಕಸ್ತೂರಿ, ಸಂಪಿಗೆ, ನಾಗ ಸಂಪಿಗೆ, ಇದಲ್ಲದೆ ನಾನಾ ತರಣ ಅಂತ ಪುಷ್ಪಾದಿಗಳನ್ನು ಈ ನನ್ನ ಪಿತನೆ ಪಾದ ಮೇಲೆ ಧರಿಸುತ್ತೀನಮ್ಮ. ನೋಡಮ್ಮ, ಈ ಪಾದಗಳು ಎಂತಹದ್ದುವೆಂದರೆ ಮೂರು ಅಂಗಿಗಳು ತುಂಬಿ ಹೊರತಿಲ್ಲ. ನೋಡಮ್ಮ, ರಾಜ ಪ್ರತ್ಯಕ್ಷ ದೇವತಾ ಅನ್ನುವ ಸ್ತುತಿವಾಣಿಯಂತೆ ಈ ದೇವನ ಪಾದಗಳು ಸಾಧು ಸಜ್ಜನರ ಹೃದಯ ನಡೆಯಲು ನಸಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂತಹದ್ದು. ಈ ತಪಸ್ಸು ರೂಪಿಯ ಅಂತ ನನ್ನ ಪಿತನ ಪಾದಕ್ಕೆ ನಾನು ನಮಸ್ಕರಿಸುತ್ತೇನಮ್ಮ. ನಮಸ್ಕಾರ ಮಾಡುವ ನಾವು ನಮಸ್ಕಾರ ಮಾಡ್ತೀವಿ. ಮಂತ್ರಿ, ನನ್ನ ಮಗಳಾದ ಸಾವಿತ್ರಿಯನ್ನು ನೋಡಿದೆ? ಹೌದು ಪ್ರಭುಗಳೇ. ಎಷ್ಟು ಭಕ್ತಿಗಳವಳಾಗಿದ್ದಾಳೆ. ಭಕ್ತಿಗಳಲ್ಲವೇ ಈಕೆಯ ಮುಖ ಕಮಲ ಅವರು ಎಷ್ಟು ಮನೋಹರವಾಗಿ ತೋರುತ್ತೇವೆ ನೋಡು. ಹೌದು ಮಹಾಪ್ರಭುಗಳೇ. ಮಂತ್ರಿಗಳೇ, ಇದು ಅಲ್ಲವೇ ನನ್ನ ಒಳಗೊಳಗೆ ಇನ್ನೊಂದು ತರಹದ ಚಿಂತೆಯು ಕರೆಯಲಿಕ್ಕೆ ಹತ್ತಿರುವುದು. ಏನು ಮಹಾರಾಜರೇ, ತಮ್ಮ ಮನೆಯೊಳಗೆ ಮತ್ತಾವ ತರದ ಚಿಂತೆಯು ಕರೆಯಲಿಕ್ಕೆ ಹತ್ತಿರುವುದು? ಕೇಳಿ ಮಂತ್ರಿಗಳೇ. ಪಟಲ ಚಿಂತಿ ಬೆಳೆನೋ ಮಂತ್ರಿ, ಪಟಲ ಚಿಂತಿ ಬೆಳೆನೋ ಮಂತ್ರಿ, ಮೋಹನ ಮಹಾಮಂತ್ರಿಗಳೇ, ಎಲ್ಲವರದ ಚಿಂತೆ ಏನಂದರೆ ನನ್ನ ಮಗಳಾದ ಸಾವಿತ್ರಾ ದೇವಿ ಬಹಳ ವಯಸ್ಸು ಮುಗಿದ ಯೌವನ ಬಾಧೆಗೆ ಬಂದಿರುವಳು. ಮಹಾರಾಜ, ಅವರಿಗೆ ತನ್ನ ತಕ್ಕ ಪುರುಷನು ಎಂದು ಯೌವನ ಏನು? ಯಾಕೆಂದರೆ ರೂಪದಲ್ಲಿ ನೋಡಿದರೆ ಮಹಾದೇವಿಯು, ಲಕ್ಷ್ಮಿಯೋ ಸರಸ್ವತಿಯೋ, ಗುಣದಲ್ಲಿ ಶೃಂಗಿಯಂತೆ, ವಿದ್ಯೆಯಲ್ಲಿ ನಾರಾಯಣಿಯಂತೆ, ಇಂಥ ಗುಣ ಸಂಪನ್ನಳಾದ ನನ್ನ ಮಗಳಾದ ಸಾವಿತ್ರಿಗೆ ತನ್ನ ತಕ್ಕ ಪುರುಷನು ಎಂದು ದೊರೆಯುವನೋ ಏನು? ಇದೇ ನನ್ನ ವರದ ಚಿಂತೆ ಮಂತ್ರಿಗಳೇ. ಮಹಾರಾಜರೇ, ಇದು ರಾಜ್ಯದ ವಿಷಯವಾಗಿದ್ದರೆ ಮಂತ್ರಿಗಳು ಸೈನ್ಯಾಧೀಶರು ಸಹಿಸಿಕೊಳ್ಳತಕ್ಕದ್ದು. ಮಹಾರಾಜ, ಇದು ತಮ್ಮ ಅರಮನೆ ವಿಚಾರ ಅಂದ ಮೇಲೆ ಇದನ್ನು ಸ್ವತಃ ತಾವೇ ಪರಿಗ್ರಹಿಸಬೇಕು ಮಹಾರಾಜ. ಹೌದು ಮಂತ್ರಿಗಳೇ, ನಾನಾದ್ರೂ ಅಷ್ಟೇ ಮಾಡುತ್ತೇನೆ. ಸಾವಿತ್ರಿ ಅಪ್ಪಾಜಿ, ಇತ್ತಗಳೇ ಬಾರಮ್ಮ. ಹೇಳಪ್ಪ ಸಾವಿತ್ರಿ. ಅಪ್ಪ, ನೀನು ಯಾವ ಬಾಧೆಗೆ ಬಂದ್ರಿ ಅಮ್ಮ? ಹೀಗೇಕೆ ಮಾತನಾಡುತ್ತಿದ್ರೆ ಅಮ್ಮ? ಸಾವಿತ್ರಿ ಅಪ್ಪ, ನೀನು ಯಾವ ಬಾಧೆಗೆ ಬಂದ್ರಿ? ಆದ್ರೆ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡಿ ವಿವಾಹವನ್ನು ಮಾಡುವುದು ನನ್ನ ಕರ್ತವ್ಯ. ಆದ್ರೆ ಅಪ್ಪ. ಆದರೆ ಸಾವಿತ್ರಿ, ಹೇಳಪ್ಪ, ನನಗೆ ಹೋಗಲಿಕ್ಕೆ ಬಿಡುವಿಲ್ಲ. ನಮ್ಮ ರಾಜ್ಯದಲ್ಲಿ ಅನಂತ ಕಾರ್ಯಗಳು ಹಾಗೆ ನಿಂತುಕೊಂಡು ಹೋಗಿವೆ. ಹೀಗೇನಪ್ಪ? ಆದ ಕಾರಣ ಸಾವಿತ್ರಿ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಸ್ವತಃ ನೀನೇ ಶೋಧ ಮಾಡಿಕೊಂಡು ಬರಬೇಕಮ್ಮ. ಇದೇನಪ್ಪ, ಈ ನಮ್ಮ ಅರಮಂದಿರದಲ್ಲಿ ಎಷ್ಟೋ ಮಂತ್ರಿ ಮಹೋದಯರು ಮತ್ತು ರಾಜ ಪುರೋಹಿತರು ಇರುವಾಗ ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಲಿಕ್ಕೆ ನಾನೇ ಹೋದರೆ ಜನ ಏನಿದ್ದಾರಪ್ಪ? ಸಾವಿತ್ರಿ, ಜನರು ಏನೋಲ್ಲಮ್ಮ. ಬೇಡಪ್ಪ, ಯಾರನ್ನಾದ್ರೂ ಕಳಿಸಿಕೊಡಿ ಅಪ್ಪಾಜಿ. ಮಗು ಸಾವಿತ್ರಿ ಅಪ್ಪ, ನೀನು ಒಬ್ಬರೇ ಹೋಗಬೇಡಮ್ಮ. ಮತ್ತೆಯಪ್ಪ, ಚಂದ್ರ, ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರು ನಿನಗೆ ಗೆಳತಿರುವರಪ್ಪ. ಇದೇ ದಾಸಿರಿರುವರು. ಹೌದಪ್ಪ. ಅವರಲ್ಲಿ ಯಾರು ನಿನ್ನ ತಕ್ಕ ಗೆಳತಿ ಇರುವರು ಅವರನ್ನು ಕರೆದುಕೊಂಡು ಹೋಗಿ ನೀ ನಮ್ಮ ಕಳಿಂಗ ದೇಶವನ್ನು ಸಂಚರಿಸುತ್ತಾ ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡುತ್ತಾ ಅದರಲ್ಲಿ ಯಾರು ನಿನಗೆ ತಕ್ಕ ಪುರುಷನ ಇರುವನು ಅವನ ಚಿತ್ರಪಟವನ್ನು ತೆಗೆದುಕೊಂಡು ಸಾಯಂಕಾಲದೊಳಗಾಗಿ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರಬೇಕು. ಹೋಗಿ ಬರಲೇಬೇಕೇನಪ್ಪ? ಹೋಗಮ್ಮ ಸಾವಿತ್ರಿ, ಹೋಗಿ ಬರಲೇಬೇಕಮ್ಮ. ಆಗ್ಲಿಯಪ್ಪ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರಿಯಾದ ನನ್ನ ಕರ್ತವ್ಯ. ನಾನು ಹೋಗಿ ಬರ್ತೇನೆ, ಆಶೀರ್ವಾದ ಮಾಡಿಯಪ್ಪ. ಸಾವಿತ್ರಿ, ಕುಂಕುಮ ಸೌಭಾಗ್ಯ ಮಾಡು. ಆಗ್ಲಿ, ಹೋಗಿ ಹೋಗಿ ಬಾ ಸಾವಿತ್ರಿ. ಹೋಗಿ ಬರ್ತೀನಿಯಪ್ಪ. ಆಗಿಲ್ಲಮ್ಮ. ಅಮ್ಮ ಸಖಿ ಕಮಲಗಂಧಿ, ಹೌದಮ್ಮ, ಅಪ್ಪಾಜಿಯವರು ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಿಕೊಂಡು ಬಾ ಎಂದು ನನಗೆ ಆಜ್ಞಾಪಿಸಿದ್ದಾರೆ. ಮಾಡಿದ್ರೆ ಹೋಗೋಣಮ್ಮ. ಹೋಗ್ರಿ ವಾ. ನಡಿಯಮ್ಮ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ಬದಿಯಿಂದ ಹೋಗ್ಬೇಕಮ್ಮ? ನಮ್ಮವ್ವ ಅಲ್ಲಮ್ಮ, ಹಿರಿಯರು ಸಂಪ್ರದಾಯ ಅಂತ ಮಾಡಿದ್ರಮ್ಮ. ಅದಕ್ಕಾಗಿ ನನ್ನ ಕೇಳಿದೆ ನೋಡ್ರಿವ. ಹೇಳಮ್ಮ, ಯಾವ್ದೋ ಒಂದು ಶಿವ ಕಾರ್ಯಕ್ಕೆ ಹೋಗ್ಬೇಕಾರೆವ? ಹೋಗ್ಬೇಕಾದ್ರಿ ಬರಬಾರ್ದು. ಎಷ್ಟು ಜನ ಹೋಗಣ? ನಾವು ಹೋಗೋಣ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗಳೇ ಅವ್ವಯ್ಯ ಸಖಿಯ ನೆಲ ಬಾರೆ, ಅವ್ವಯ್ಯ ಸಖಿಯ ನೆಲ ಬಾರೆ, ಎನ್ನ ಪ್ರೇಮದ ಗಳೇ ಬಾರೆ ಬಾರೆ. ತಕ್ಕ ಪುರುಷನು ಸಿಗುವ ನೆಲ್ಲೇ ನಿನ್ನ ಭೋಗಯಿತ ಏನು ಯತ್ನ ಮಾಡಲೇ ಮುಂದಕ್ಕೋಗೆ ನೋಡೋಣ ಬಾರದೆ ನನ್ನ ಪ್ರೇಮದ ಗಳತಿ ಬಾರ ನೀನು ಬಾರೆ ಅವ್ವಯ್ಯ ಸಖಿಯ ನಿನ್ನ ಬಾರೆ ಅವ್ವಯ್ಯ ಸಖಿಯ ನಿನ್ನ ಬಾರೆ ನನ್ನ ಪ್ರೇಮದ ಗಳತಿ ಬಾರೆ ನೀನು ಬಾರೆ. ಅಮ್ಮ ನಾನಂತೂ ಸಹೀಸಲಮ್ಮ ನೋಡಮ್ಮ, ಈ ಕಾಲಿಕತ್ತಮ್ಮ ಎಲ್ಲಂತ ರಂಗದ ವೇದನೆಯ ನಾನಂತು ಸಹೀಸಲಮ್ಮ. ಅಮ್ಮ ಭೂಮಿಯ ಮೇಲೆ ಚೆನ್ನಾಗಿ ಹುಟ್ಟವ ರದಿತ್ತಮ್ಮ ಅಮ್ಮ, ಚೆನ್ನಾಗಿ ಹುಟ್ಟುವದಕ್ಕಿಂತ ಮಣ್ಣಾಗಿ ಹುಟ್ಟಿದ್ದರೆ ಎಷ್ಟೋ ಸಾಧು ಸತ್ಪುರುಷರ ಪಾದ ಧೂಳಿ ಪಡೆದು ಧನ್ಯಳಾಗುತ್ತಿದ್ದೆ ನಮ್ಮ, ಧನ್ಯಳಾಗುತ್ತಿದ್ದೆ ನಮ್ಮ. ನಾನಂತೂ ಸಹೀಸಲಮ್ಮ, ನಾನಂತೂ ಸಹೀಸಲಮ್ಮ. ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ, ಇವತ್ತು ಯಾಕೆ ಬಂತಮ್ಮ ನನಗೆ? ಚಿಂತೆ ಮಾಡ್ದೇವ ಅಲ್ಲಮ್ಮ, ನಿನಗೆ ಚಕ್ರ ಬಂದಿತ್ತಮ್ಮ. ನಿಮ್ಮಂಗ್ ವಯಸ್ಸಿದ್ದಾಗ ಅಯ್ಯವ ನನಗೂ ನಾಲ್ಕು ಚಕ್ರ ಬರ್ತಿದ್ದೇವ. ಆಗ ನೀ ಏನ್ ಮಾಡ್ತಾ ಇದ್ದೀಯಮ್ಮ? ಚಕ್ರ ಬರ್ತಾವ ಒಂದು ದೊಡ್ಡ ಮೂಡಿ ಹಿಡ್ಕೊಂಡು ತಪ್ಪಿಸ್ಬೇಕು ಬಿಡಮ್ಮ. ಅಮ್ಮ ಚಕ್ರ ಎಲ್ಲಿವರೆಗೆ ಬರ್ತಾವ್ರಿಗೆ? ಲಗ್ನ ಆಗುತ್ತ ಕಷ್ಟ ಇವ. ಆಮೇಲೆ ಲಗ್ನ ಆಗ್ತಿಲ್ಲವ ಚಕ್ರ ಎಲ್ಲ ಪಕ್ಕದಲ್ಲಿ ಎಲ್ಲ ಸೀಟ್ ನೋಡಿ. ಏನ್ ಬಿಡಮ್ಮ, ನೀನು ಚೇಷ್ಟ ಮಾಡಿದ್ರೆ ಮಾಡಮ್ಮ. ಅಲ್ಲಮ್ಮ ಅಲ್ಲಿ ನೋಡಿಲ್ಲಮ್ಮ ನಾವು. ಹೌದ್ರಿವಾ, ನಾನು ಆಗಿದ್ ನೋಡಿ. ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಿ. ಸುಂದರವಾಯ್ತು ನೋಡಮ್ಮ. ಈಗಂತೂ ಪೂಜೆ ವೇಳೆ ಆಗಿದೆ. ನಾವು ಆ ಪೂಜೆನ ಮುಗಿಸಿಕೊಂಡೆ ಮುಂದೆ ಹೋಗೋಣಮ್ಮ. ಹಾಗೆ ಮಾಡುವ. ಅಲ್ಲಿ ನಾನು ಹೂವನ್ನು ತೆಗೆದುಕೊಂಡಿರ್ತೀನಮ್ಮ. ಹೂವಲ್ಲಿ ನೀವು ಹರ್ಕೊಂಡು ಬರ್ತೀನಿ. ಇಲ್ಲಿ ಪತ್ರಿವನ ಸಮೀಪಿದೆ ಅಮ್ಮ. ಹೌದು, ಬೇಗನೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಬರಮ್ಮ. ಕಸಗೆ ಹೋಗಿ ಕಸಗೆ ಹರ್ಕೊಂಡು ಬರ್ತೀನಿ. ಹೋಗೋಣಮ್ಮ. ಸರಿ ಅಮ್ಮ. ಹೋಗುನು ಬಾಗುನು ಬಾಗುನು ಬಾಗುನು ಬಾಷ್ಪರ ಹರಿಲಿಕ್ಕೆ ಹೋಗು ಬಾ ಓ ಗುನು ಬಾಗೆ ಓ ಗುನು ಅಮ್ಮ ನೋಡಮ್ಮ, ನಾನು ನೋಡಿಲ್ಲಲ್ಲೇ ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಎತ್ತಡೆ ಬರ್ತಾ ಇದ್ರಮ್ಮ. ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾರಮ್ಮ. ಅವರು ಬಂದ ಮೇಲೆ ಅವ್ರು ಯಾರು ನೀವು ವಿಚಾರ ಮಾಡ್ಕೊಂಡು ಬರ್ಬೇಕಮ್ಮ. ಬಾರಮ್ಮ, ಹೋಗಿ ಬರ್ತೀನಿ. ಹೋಗಿ ಬರಬೇಕ. ನಾನು ಹೂವಿನ ಒಣಕ್ಕೆ ಹೋಗುತ್ತೇನೆ. ಸ್ವಾಮಿ ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡುವ ಸ್ಥಳ ಕೇಳ್ತೇನೆ. ಎಲ್ಲ ಸ್ತ್ರೀ ಹೇಳಿ, ನಮ್ಮ ಹೆಸರು ಯಾತಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವರತ್ತ ಅಂತ ತಿಳಿದು ನೀನೇನು ಮಾಡುವಿ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದಲ್ಲಿ ಕೇಳಿಕೆ ಬಂದಿದ್ರೆ ಹೀಗೋ. ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ? ಬಹಳ ಸಂತೋಷ ಆಯ್ತು. ಅಲ್ರಿಯಪ್ಪ, ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜರು. ನಿಮ್ಮ ತಾಯಿಯವರ ಹೆಸರ್ರಿ? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ, ನಿಮ್ಮ ತಂದೆ ತಾಯಿಗಳು ಹೇಗಿದಾರೆ ಪಾಯಪ್ಪ? ನಮ್ಮ ತಂದೆ ದುಮ್ಮಸೇನ ಮಹಾರಾಜರು ವಯೋರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಅವ್ರಿ ಮತ್ತೆ ಕೊಡ್ರಿಯಪ್ಪ. ಅಲ್ರಿಯಪ್ಪ, ನೀವು ತಾವಿರುವ ಆಸನ ವಾಸಸ್ಥಳ ಯಾವ್ದ್ರಪ್ಪ ಅಂತ ಕೇಳ್ತೇನೆ. ಈ ಗೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತಿದೆಯಲ್ಲ, ಕಾಣ್ತಿದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೋತಲ್ಲೇದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿ ಹೇಗಿದಾರಪ್ಪ? ಅಪ್ಪ, ನಮ್ಮ ತಂದೆ ತಾಯಿಗಳು ಬಹಳ ಮುಪ್ಪಿನವರು ಇರುತ್ತಾರೆ. ಅವ್ರ ಸೇವಾ ಯಾರು ಮಾಡ್ತಾರೆ? ತಂದೆ ತಾಯಿಗಳ ಸೇವೆ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರ ಬಹಳ ಆಶ್ಚರ್ಯ ಅನಿಸಿದ್ರಿಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀಯಪ್ಪ, ಹೋಗಿ ಬರೀಯಪ್ಪ. ಸವಿತ್ರಮ್ಮ, ಅಮ್ಮ ಹೋಗಿ ಬಂದೇ ತಮ್ಮ ಕಾರ್ಯ. ಯಾರು ಅವರೇ ಸತ್ಯವಾನ? ಸಂತೋಷಮ್ಮ, ಅವ್ರ ತಂದೆ ಹೆಸರು ಏನಮ್ಮ? ಅವ್ರ ತಂದೆಯವರ ಹೆಸರು ತುಂಬಸೇನ ಮಹಾರಾಜ. ಅವ್ರ ತಾಯಿ ಹೆಸರು ಏನಮ್ಮ? ರಮಾದೇವಿ ಅತ್ರಿವಾಹಿವ. ಹೌದಮ್ಮ, ನೋಡು ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣ್ಯದಲ್ಲಿ ಇರ್ಲಿಕ್ಕೆ ಏನ್ ಕಾರಣ ಅವರು? ನೋಡ್ರಿ ಏನಮ್ಮ, ಅವ್ರ ವೈದ್ಯಗಳು ಬಂದು ಹೌದಮ್ಮ, ಅವ್ರ ರಾಜಕೀಯ ಕಸ್ಕೊಂಡ್ರಿ? ಅವ್ರ ರಾಜ್ಯವೆಲ್ಲ ಹರಣವಾಗಿದೆ. ಅದಕ್ಕಾಗಿ ಮನೆಯ ಆಶ್ರಮ ಇರ್ತಾರಮ್ಮ. ಹೌದ್ರಿ, ಅವ್ರ ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ರಮ್ಮ? ಮತ್ತಾರು ಮಾಡ್ಬೇಕಲ್ಲ, ಸತ್ಯವನ್ರ ಅವ್ರ ಮಾಡ್ತಾರ. ಹೌದಮ್ಮ, ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲ ನನ್ನ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು ನಾನು ಸದಾ ಕಾಲದಲ್ಲಿ ಮಾಡ್ತೀನಮ್ಮ. ಯಾಕಮ್ಮ ಹೀಗೆ ಮಾಡ್ತಾ ಇರ್ತೀವಿ? ಅಲ್ಲ ಹೌದ್ರಿ, ನಾವು ರಾಜ್ಯ ಮಾಡಿ ಹೌದಮ್ಮ. ಸಿರಿ ಸಂಪತ್ತಲ್ಲಿ ಬೆಳೆದವರು ರಾಜ್ಯದಲ್ಲಿ ಇದ್ದಾರೆಮ್ಮ. ನಮ್ಮ ಯುವತ ತಕ್ಕ ಮಂತಾನಲ್ಲ ಬ್ಯಾಡ. ಆಗನ್ಬೇಡಮ್ಮ, ಒಮ್ಮೆ ನಾನು ಮನಸ್ಸಿನಲ್ಲಿ ವರ್ಷದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ಯಾವ ಕಾಲಕ್ಕೂ ಲಗ್ನವಾಗುವುದಿಲ್ಲಮ್ಮ. ನಾನು ಲಗ್ನವಾದ್ರೆ ಅವರನ್ನೇ ಆಗತಕ್ಕಳಮ್ಮ. ಇದು ನನ್ನ ಕೊನೆಯ ನಿರ್ಧಾರ. ನೀ ಅವ್ರನ್ನ ಲಗ್ನ ಆಗ? ಹೌದಮ್ಮ. ನೀ ಅವ್ರ ಲಗ್ನ ಆಗ್ತಾ ನೋಡು, ನಿಮ್ಮಿಂದ ವಚನ ಬೇಕು ನೋಡು. ನನ್ನಿಂದ ವಚನ? ಹೌದು. ಮತ್ತು ಶ್ರೀ ಗಜಾನನ ಆನ್ಸಬೇಕೇವ ಅಮ್ಮ? ಶ್ರೀ ಗಜಾನರಾಣಿ ಸೂರ್ಯಚಂದ್ರ ನಾನೇವ? ಸೂರ್ಯಚಂದ್ರ ನಿಮ್ಮ ಮಾತಾಡ್ತಿದ್ದ ನಾನೇವ? ಬೂದೇ ನನ್ನ ಮಾತಾ ಪಿತರಾಣಿ ಸತ್ಯನಾರಾಯಣ ಪುರುಷ ಸತ್ಯನಾರಾಯಣ ಸಲವಾಗಿ ಅಮ್ಮ ಅಮ್ಮ ನಿನ್ನೆ ಕೊಡ್ಬೇಕು ನಿನ್ನೆ ಕೊಟ್ಟೆ ಏನು ಇದಲ್ಲದೆ ನನ್ನ ಕೊರಳ ಸಹಕೊತ್ತೇನಮ್ಮ ಅಪ್ಪಾಜರು ಹೇಳಿ ನನ್ನ ಲಗ್ನದ ಕಾರ್ಯವನ್ನು ಮಾಡಿಸುವ ಭಾರ ನಿನ್ನೇ ಕೂಡಿದೆಯಮ್ಮ ಅಂದಾಯ್ತಮ್ಮ ಮಹಾರಾಜ ಆನಂದವಾಯಿತು ಎನಗಿದೀನ ಆನಂದವಾಯಿತು ಎನಗಿದೀನ ಮನ ಕಾನಂದ ಮನ ಕಾನಂದವಾಯಿತು ಎನಗಿದೀನ ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ ನಮ್ಮ ತಂದೆಗೆ ನೀಡಿದ ವಚನ ನಮ್ಮ ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳ ಮನೆಯ ಆನಂದವಾಯಿತು ಎನಗಿದಿನ ಆನಂದವಾಯಿತು ಎನಗಿದಿನ ಮನ ಕಾನಂದ ಮನ ಕಾನಂದವಾಯಿತು ನನಗಿದಿನ ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ ನಮ್ಮ ತಂದೆಗೆ ನೀಡಿದ ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವ ಆನಂದವಾಯಿತು ಎನಗಿದಿನ ಆನಂದವಾಯಿತು ಎನಗಿದಿನ ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ ಅಪ್ಪಾಜರು ಹೇಳಿ ಈ ಪುಣ್ಯ ಕಾರ್ಯವನ್ನು ನೀನು ಮಾಡಲೇಬೇಕಮ್ಮ ಗೋಕಾಕದ ಶ್ರೀ ಈಶ್ವರಚಂದ್ರ ಪೆಟಗೇರಿ ಮತ್ತು ಸಂಗಡಿಗರಿಂದ ಸಣ್ಣಾಟ ಸತ್ಯವಾನ ಸಾವಿತ್ರಿ ಕೇಳಿದಿರಿ. ಕೊನೆಯಲ್ಲಿ ಕೇಳಿ ಕೃಷಿ ಹಾಡುಗಳು. ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ